ಕಸ ಸೃಷ್ಟಿ. ಮುಖ್ಯಮಂತ್ರಿ 14ನೇ ಬೆಂಗಳೂರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ನಾಳೆ ಚಾಲನೆ. ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಯುಗಾದಿ ಆಚರಣೆ. ಇಂದು ವಿಶ್ವ ಜಲ ದಿನ, ನೀರಿನ ಸಂರಕ್ಷಣೆ ಕುರಿತು ಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಶುದ್ಧತೆಯನ್ನು ಕಾಪಾಡುವಲ್ಲಿ ನಿರ್ಲಕ್ಷ್ಯ ಖಂಡಿತ ಸಲ್ಲದು. ಕುಡಿಯುವ ನೀರಿನ ಅಭಾವವಿರುವ ಇಂದಿನ ದಿನಗಳಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಜಿನ್ನೇನಹಳ್ಳಿಯ ಪ್ರಗತಿಪರ ಕೃಷಿಕ ಜಿಆರ್ ಕೇಶವಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ. ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ಹಾ, ಈ ರಿಂಗ್ ತುಂಬಾ ಚೆನ್ನಾಗಿದೆ. ನನ್ನ ಹೆಂಡತಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅರೆ ಹೌದು, ನಿಮ್ ಚಾಯ್ಸ್ ತುಂಬಾ ಚೆನ್ನಾಗಿದೆ ಸರ್. ಈ ಡಿಸೈನ್ ಕೂಡ ಹೊಸದು. ಡಿಸೈನ್ ಏನೋ ಚೆನ್ನಾಗಿದೆ, ಆದ್ರೆ ಚಿನ್ನದ ಪ್ಯೂರಿಟಿ ಅದ್ರ ಪ್ರೂಫ್ ಎಲ್ಲಿ ಸಿಗತ್ತೆ? ಜಾಗರೂಕ ಗ್ರಾಹಕರಾಗಿ ಇಂದೇ ಡೌನ್ಲೋಡ್ ಮಾಡಿ BIS ಕೇರ್ ಆಪ್. ಚಿನ್ನ ಖರೀದಿಸುವ ಮುನ್ನ BIS ಕೇರ್ ಆಪ್ ನಲ್ಲಿ HUID ಕೋಡ್ ಖಂಡಿತವಾಗಿ ಪರೀಕ್ಷಿಸಿಕೊಳ್ಳಿ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಜಿನ್ನೇನಹಳ್ಳಿಯ ಪ್ರಗತಿಪರ ರೇಷ್ಮೆ ಬೆಳೆಗಾರರಾದಂತಹ ಕೇಶವಮೂರ್ತಿ ಅವರು ನಮ್ಮೊಂದಿಗೆ ಇದ್ದಾರೆ. ರೇಷ್ಮೆ ಬೆಳೆಯಲ್ಲಿನ ಅವರ ಕೃಷಿ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕೇಶವಮೂರ್ತಿ ಅವರು. ನಮಸ್ಕಾರ. ಎಷ್ಟು ವಯಸ್ಸಾಯ್ತು ನಿಮಗೆ? 51. 51 ವರ್ಷ ಆಯ್ತು. ಏನು ಓದಿದ್ರಿ ತಾವು? ನಾನು ಡಿಗ್ರಿ ಇನ್ಕಂಪ್ಲೀಟ್ ಮಾಡಿದ್ದೀನಿ. ಯಾಕೆ ಮುಂದಕ್ಕೆ ಓದ್ಲಿಲ್ವಾ? ನಾವೇನೋ ಬಿಸ್ನೆಸ್ ಆ ಕಡೆ ಹೋದ್ವಿ, ಹಂಗಾಗಿ ಡಿಸ್ಕಂಟಿನ್ಯೂ ಮಾಡಿದೆ. ಏನ್ ಬಿಸ್ನೆಸ್ ಹೇಗೆ ನಿಮ್ನ ಸೆಳೆದದ್ದು? ನಾವು ಚಿಕ್ಕದ್ರಿಂದ ಅಲ್ಲೇ ಇದ್ದೆ, ಮೈಸೂರಲ್ಲಿದ್ದೆ. ಅಲ್ಲಿ ವರ್ಕ್ ಮಾಡ್ತಾ ಅಲ್ಲೇ ಕೇಬಲ್ ಫೀಲ್ಡ್ ಹೋದ್ವಿ. ಅದನ್ನ ಒಂದು 15 ವರ್ಷ ಮಾಡಿದ. ಮೂಲತಃ ಕೃಷಿ ಕುಟುಂಬ ಅಲ್ವಾ ನಾವು, ಅದು ತುಂಬಾ ಆಸೆ ಇತ್ತು ವ್ಯವಸಾಯ ಮಾಡ್ಬೇಕು ಅನ್ನೋದು. ಹಂಗಾಗಿ ಅದೆಲ್ಲ ಸೇಲ್ ಮಾಡ್ಬಿಟ್ಟು ಬಂದು ಇಲ್ಲಿ ನಮ್ಮ ಪಿತ್ರರ ಜೊತೆ ಆಸ್ತಿ ಇತ್ತು, ಅದ್ರ ಜೊತೆಗೆ ಇನ್ನೊಂದು 5 ಎಕರೆ ಜಮೀನು ತಗೊಂಡು ಇಲ್ಲಿ ವ್ಯವಸಾಯಕ್ಕೆ ಬಂದ್ವಿ. ಸ್ಟಾರ್ಟಿಂಗ್ ಬಂದಾಗ ನಾವು ಟೊಮೆಟೊ, ಹಸು ಫಾರಮು, ಕುರಿ ಫಾರಂ ಎಲ್ಲ ಮಾಡಿದ್ವಿ. ಈಗ 4 ವರ್ಷದಿಂದ ರೇಷ್ಮೆ ಮಾಡ್ತಾ ಇದ್ದೀನಿ. ತಂದೆಯವ್ರ ಕಾಲಕ್ಕೆ ಎಷ್ಟು ಜಮೀನಿತ್ತು, ಏನೇನು ಬೆಳೀತಾ ಇದ್ರಿ? ಅದು ನಮ್ಮ ತಂದೆಯವರು, ನಾವಿಬ್ಬರೇ ಮಕ್ಕಳು, ಗಂಡು ಮಕ್ಕಳು. ನಮ್ಮ ತಮ್ಮ ಬಂದು VTU ಪ್ರೊಫೆಸರ್ ಆಗಿದ್ದಾರೆ. ನಮ್ಮ ತಂದೆ ತೆಂಗಿನ ತೋಟ ಮಾತ್ರ ನೋಡ್ಕೊಂಡಿದ್ರು. ನಮ್ಗೆ ಇಲ್ಲಿಗೆ ಬಂದ್ಮೇಲೆ ತೆಂಗಿನ ತೋಟದ ಜೊತೆಗೆ ಹಸು ಫಾರಂ ಎಲ್ಲ ಮಾಡಿದೆ. ಆಮೇಲೆ ಅದು ಅಂದ್ರೆ ತುಂಬಾ ಲೇಬರು ಮತ್ತೆ ಇದೆಲ್ಲ ಪ್ರಾಬ್ಲಮ್ ಇತ್ತು. ಹಂಗಾಗಿ ಬೇರೆ ತರಕಾರಿ ವ್ಯವಸಾಯಕ್ಕೆ ಹೋದೆ. ಇಲ್ಲಿ ತರಕಾರಿ ಮಾಡ್ಬಿಟ್ಟು ತೆಂಗಿನ ಸಸಿ ನೆಡೋಣ ಅಂತ ಮಾಡಿದ್ದೆ. ಫಸ್ಟ್ ತರಕಾರಿ ಬೆಳೀತಿದ್ದೆ ಇಲ್ಲಿ. ಆಮೇಲೆ ತೆಂಗಿನ ಸೋಸಿ ನೆಟ್ಬಿಟ್ಟು ರೇಷ್ಮೆ ಸ್ಟಾರ್ಟ್ ಮಾಡಿದೆ. ಈಗ ತೆಂಗಿನ ಸೋಸಿ ಎಲ್ಲ ಪಲಕ್ ಬಂದಿದಾವೆ. ಈಗ ಮತ್ತೆ ರೇಷ್ಮೆ ಬೇರೆ ಖಾಲಿ ಜಮೀನ್ಗೆ ನೆಟ್ಟಿದ್ದೀನಿ. ಈಗಾಗಲೇ ಒಂದೂವರೆ ವರ್ಷ ಆಯ್ತು. ಮತ್ತೆ ಬೇರೆ ಇನ್ನೊಂದು ಬ್ಯಾಚ್ ನೆಟ್ಟಿದ್ದೀನಿ, ಒಂದ್ 3 ಎಕರೆ ನೆಟ್ಟಿದ್ದೀನಿ. ಸಾಮಾನ್ಯವಾಗಿ ಪೇಟೆ ಪಟ್ಟಣಕ್ಕೆ ಹೋದವರು ಕೃಷಿ ಮಾಡ್ತೀನಿ ಅಂತ ಹೇಳಿ ವಾಪಸ್ ಬರೋದು ಬಹಳ ಕಡಿಮೆ. ನಿಮ್ಗೇನು ಅಷ್ಟೊಂದು ಸೆಳೆತ ಇದ್ದಿದ್ದು ಇಲ್ಲ? ಇನ್ ಮುಂದಕ್ಕೆ ನೋಡಿ, ಸಿಟಿಲಿ ಏನು ಇಲ್ಲ. ಒಂದ್ ದಿನ ನಾವು ಬೆಂಗಳೂರಿಗೆಲ್ಲಾರ ಹೋದ್ರೆ ಒಂದ್ ಗಂಟೆ ಇರಕ್ಕಾಲ ನಮ್ಗೆ. ಇಲ್ಲೇ ಅಷ್ಟು ನೆಮ್ಮದಿ ಇದ್ರ ವಾತಾವರಣ ಏನಕ್ಕಂಗ ಅಂತಾರೆ ಅಂತ ನಂಗೆ ಅರ್ಥನೇ ಆಗಲ್ಲ. ಈ ಹಳ್ಳಿ ನೆಮ್ಮದಿ ಎಲ್ಲೂ ಸಿಗಲ್ಲ. ಏನಕ್ಕಂಗೆ ಸಿಟಿ ಉಚ್ಚ ಬೀಳ್ತಾರೋ ಏನೋ ಗೊತ್ತಿಲ್ಲ. ನನಗಂತೂ ಇದು ಬಹಳ ನೆಮ್ಮದಿ ಇದೆ, ಖುಷಿಯಾಗಿದ್ದೀವಿ. ನೀವು ಬೆಂಗಳೂರಲ್ಲಿ ಏನೋ ಒಂದು 10 ಲಕ್ಷ ಸಂಬಳ ಕೊಡ್ತೀನಿ, ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ. ಅಷ್ಟೊಂದು ನೆಮ್ಮದಿ ಇದೆ ಇಲ್ಲಿ. ನೆಮ್ಮದಿ ಬಹಳ ಮುಖ್ಯವಾಗಿ ಮನುಷ್ಯಕ್ಕೆ ಬೇಕಾಗಿರೋದು. ನೆಮ್ಮದಿ, ಆರೋಗ್ಯ ಎಲ್ಲ ಇದೆ, ಶಾಂತಿ ಇದೆ. ಇಲ್ಲಿ ನೀವು ಏನ್ ಕೆಲಸ ಮಾಡಿದವ್ರು ಒಂದು ವಾರ 15 ತಿಂಗಳು ಮಾಡಿದವ್ರು ಜೀವನ ನಡೆಯುತ್ತೆ, ಆರಾಮಾಗಿ ನಡೆಯುತ್ತೆ. ಆದ್ರೆ ಬೆಂಗಳೂರು ಸಿಟಿಗಳಲ್ಲಿ ಹಂಗಾಗಲ್ಲ. ಪ್ರತಿ ದಿನ ಇದ್ರೆ ನಿಮ್ಗೆ ಬೆಳಗ್ಗೆ ಜೋಬಲ್ ದುಡ್ಡು ಇರ್ಬೇಕು ಹಾಲಿಗೆ ತರಕಾರಿಗೆ ಅಂತ. ಇಲ್ಲಿ ನಾವು ಹಾಲು ತರಕಾರಿ ಎಲ್ಲ ನಾವೇ ಮಾಡ್ಕೋತೀವಿ. ಇದೊಂಥರ ಚೆನ್ನಾಗಿದೆ ನಮ್ಗೆ ಹಳ್ಳಿ, ಬಹಳ ಖುಷಿ ಜೀವನ. ಆಗ್ಲಿ 12 ವರ್ಷ ಆಯ್ತು ನಾವು ಹಳ್ಳಿಗೆ ಬಂದು. ಪಿತ್ರಾರ್ಜಿತ ಆಸ್ತಿ ಎಷ್ಟಿತ್ತು? ನಮ್ಗೊಂದು 5 ಎಕರೆ ಇತ್ತು ಪಿತ್ರಾರ್ಜಿತ. ನಾವೊಂದು 6-7 ಎಕರೆ ಕೊಂಡ್ಕೊಂಡು ಈಗ ಒಂದು 10-12 ಎಕರೆ ಇದೆ. ನೀವು ಕೊಂಡಾಗ ಎಷ್ಟು ಸಿಕ್ತು ನಿಮಗೆ? ನಾನು ಕೊಂಡಾಗ 1.5 ಎಕರೆ ತರ ತಗೊಂಡಿದ್ದೆ. ಇವತ್ತಾಗಲೇ 25-30 ಲಕ್ಷ ಆಗಿದೆ ಎಕರೆ. ನಾನು 12 ವರ್ಷದಿಂದ ಈ ಜಮೀನ್ ತಗೊಂಡಿದ್ದು, 2.5 ಲಕ್ಷ ಎಕರೆ ತರ ಕೊಂಡ್ಕೊಂಡಿದೆ. ಇವತ್ತು ಇಲ್ಲಿ ಒಂದ್ ಕುಂಟೆನೆ ಒಂದು 80,000 ಲಕ್ಷ ಹೇಳ್ತಾರೆ, ನಡೀತಾ ಇದೆ. 80,000 ಲಕ್ಷ ನಡೀತಾ ಇದೆ. ಜಮೀನ್ ಕೊಂಡ್ಕೊಳ್ಳುವಾಗ ಏನೇನ್ ಮಾಡ್ಬೇಕು ಅನ್ನೋ ಆಲೋಚನೆ ಇತ್ತು ನಿಮ್ಗೆ? ನನಗೆ ಅದೇ ತೋಟ ಮಾಡೋ ಆಲೋಚನೆ ಇತ್ತು ಅಷ್ಟೇ. ತೆಂಗಿನ ತೋಟ ಒಂದ್ ಮಾಡ್ಬಿಟ್ಟು, ನಮ್ದು ಬೇರೆ ತೋಟಗಳಿಗೆಲ್ಲ ಸ್ವಲ್ಪ ದಾರಿ ಪ್ರಾಬ್ಲಮ್ ಇತ್ತು. ಇದು ಸುತ್ತ ದಾರಿ ಇತ್ತು ಈ ಜಮೀನ್ಗೆ. ನಾನು ತೋಟ ಮಾಡಿ ಇಲ್ಲೇ ಒಂದು ತೋಟದಲ್ಲಿ ಮನೆ ಮಾಡಿ ಬರ್ತಾ ಬರ್ತಾ ಈಗ ಲೇಬರ್ದು ಅದು ಇದು, ಆಮೇಲೆ ಪ್ರಾಣಿಗಳು ಸಾಕಿದ್ರೆ ಏನು ಪ್ರಾಬ್ಲಮ್ ಅಂದರೆ ನಾವೆಲ್ಲೂ ಹೋಗಂಗೆ ಇಲ್ಲ. ಮನೇಲಿ ಅದು ಯಾರು ಸತ್ತೋಗಿದ್ದಾರೆ ಅಂದರೆ ಹೋಗಿ ಮುಖ ನೋಡ್ಕೊಂಡು ವಾಪಸ್ ಬಂದ್ಬಿಡೋಕೆ ಸಂಜೆ. ಆ ಥರ ಇಲ್ಲ ಅಂದರೆ ಇದರಲ್ಲಿ ರೆಸ್ಟ್ ಇರುತ್ತೆ ನಮಗೆ. ಆ ತಿಂಗಳಲ್ಲಿ ಒಂದು 8-10 ದಿನ ಏನು ಕೆಲಸ ಇರಲ್ಲ, ಫ್ರೀ ಆಗಿರ್ತೀವಿ. ಹಂಗಾಗಿ ಇದನ್ನು ಮಾಡಿಕೊಂಡು ಇದ್ರ ಜೊತೆ ತೋಟ ನೋಡ್ಕೊಂಡು ಇರ್ತೀನಿ. ಕುರಿ ಫಾರಮ್ ಮತ್ತೆ ಹಸು ಫಾರಂ ಮಾಡಿದ್ದೆ ಅಂತ ಹೇಳಿದ್ರಿ, ಎಷ್ಟು ಪ್ರಮಾಣದಲ್ಲಿ ಮಾಡಿದ್ರಿ, ಅದರ ಅನುಭವಗಳು ಹೇಗಿತ್ತು? ನಾನು ಕುರಿ ಒಂದು 100-120 ವರೆಗೂ ಸಾಕಿದ್ದೆ. ಫೀಡ್ ಸ್ಟಾಕಿಂಗ್ ಅಂದ್ರೆ ನಾವು ಕೊಟ್ಟಿಗೆಲೆ ಸ್ಟಾಲ್ ಫೀಡಿಂಗ್ ಅಲ್ಲಿ ಸಾಕಿದ್ದೆ. ಅದು ಜಾಸ್ತಿ ವರ್ಷ ಮಾಡಲಿಲ್ಲ, 2 ವರ್ಷ ಮಾಡಿದೆ. ಅದಾದ್ಮೇಲೆ ಹಸುಗಳು ಮಾಡಿದೆ, ಒಂದು 15-20 ಹಸು ಮಾಡಿದೆ. ಅದು ಒಂದು 4-5 ವರ್ಷ ಮಾಡಿದೆ. ಆಮೇಲೆ ಅದೇ ಈ ಶ್ರಮ ಇದೆಲ್ಲ ಜಾಸ್ತಿ ಬೇಡ್ತಿತ್ತು, ಲೇಬರ್ ಕೊಟ್ಟರೆ ಇದಾದರೆ ಅದೆಲ್ಲ. ಹಂಗಾಗಿ ಈ ಕಡೆ ತರಕಾರಿ ಜೊತೆಗೆ ಹಸು ಮಾಡ್ತಿದ್ದೆ. ಈಗ ತೆಂಗಿನ ತೋಟ ರೇಷ್ಮೆ ಅಷ್ಟು ಮಾಡ್ತಾ ಇದ್ದೀನಿ. ತೆಂಗಿನ ಸಸಿಗಳನ್ನು ಎಷ್ಟು ಹಾಕಿದ್ರಿ? ನಮ್ಮದು ಫಲ ಬಿಡೋದೊಂದು 250-300 ಇದೆ. ಇದ್ರ ಜೊತೆಗೆ ಈಗ ಹೊಸ್ದಾಗಿಲ್ಲ, ಒಂದು 250 ಇದೆ. ಈಗೆಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲ ದಸಿ ನುಗ್ತಾ ಇದಾವೆ. ದಸಿಯಿಂದ ಒಂಬಾಳೆ ಹೊಡಿತಾ ಇದ್ದಾವೆ. ಇದು ಇನ್ನೊಂದು 2-3 ವರ್ಷದಲ್ಲಿ ಪೂರ್ತಿ ತೋಟ ಇಂಪ್ರೂವ್ ಆಗಿ ಫಲಕ್ಕೆ ಬರುತ್ತೆ. ಗಿಡಗಳನ್ನು ನೋಡಿದ್ರೆ ಬಹಳ ಆರೋಗ್ಯದಾಯಕವಾಗಿ ಬೆಳೆದಿದ್ದಾವೆ ಮತ್ತೆ ಚೆನ್ನಾಗಿದ್ದಾವೆ ಗಿಡಗಳು. ಸಾಮಾನ್ಯವಾಗಿ ಒಂದು 7-8 ವರ್ಷ ಬೇಕು ಅಂತ ಅಂತ ಅಂತಾರೆ, ಆದ್ರೆ ಇದು ಸ್ವಲ್ಪ ಇನ್ನೂ ಚೆನ್ನಾಗಿ ಬೇಗ ದಸಿ ನೂಕಿದೆ. ನೀವು ಹೇಳ ಹಂಗೆ ಹೇಗೆ ಆರೈಕೆ ಮಾಡ್ತೀರಾ ತೆಂಗನ್ನ? ಏನಿಲ್ಲ, ನಾನು ಕಾಂಪೋಸ್ಟ್ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ ಈ ತರದ್ ಬಿಟ್ರೆ NPK ಅವೆಲ್ಲ ಕೊಡಲ್ಲ. ಆದಷ್ಟು ನ್ಯಾಚುರಲ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಟೈಮಿಂಗ್ ನೀರು ಗೊಬ್ಬರ ಉಳುಮೆ ಮಾಡ್ಕೊಂಡ್ರೆ ಏನು ಇಲ್ಲ, ಇದಾಗಿ ಬಂದಿದಾವೆ, ಚೆನ್ನಾಗಿ ಬಂದಿದಾವೆ. ಕಾಂಪೋಸ್ಟ್ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಹೇಗೆ ನೀವೇ ದನ ಕರು ಕಟ್ಟಿದ್ರೆ ಹೆಂಗೆ? ನಾನು ದನ ಕರು ಇಲ್ದವ್ರೆ ತೋಟ ಇಟ್ಕೊಳ್ದವ್ರು ಆಗುತ್ತೆ. ನಮ್ಮ ಹತ್ರ ಒಂದು 3 ದನ ಇಟ್ಕೊಂಡಿದ್ದೀವಿ ಗೊಬ್ಬರಕ್ಕೆ ಅಂತಾನೆ, ಹಾಲು ಗೊಬ್ಬರಕ್ಕೆ ಅಂತ. ಅದ್ರ ಜೊತೆ ಸ್ವಲ್ಪ ಕೊಂಡ್ಕೋತೀವಿ, ಆ ತರ ಮಾಡ್ಕೊಂಡು ಮಾಡ್ತಾ ಇದೀನಿ. ದನ ಕರುಗಳನ್ನೆಲ್ಲ ನೀವೇ ನೋಡ್ಕೊಳ್ತೀರಿ? ನಾವೇ ನೋಡ್ಕೋತೀವಿ, ನಾವು ನಮ್ಮ ಮಿಸ್ಸಸ್ ಇಬ್ರು ನೋಡ್ಕೋತೀವಿ. ನನ್ನ ಮಗ ಇನ್ನೇ ಹಾಸ್ಟೆಲಲ್ಲಿ ಇದ್ದಾನೆ. ನಮ್ಮ ತಂದೆ ಈಗ ತೀರೋದ್ರು, ಅವರು ಎಕ್ಸ್ ಸರ್ವಿಸ್ ಮ್ಯಾನ್ ತೀರೋದ್ರು. ಈಗ ನಮ್ಮ ತಾಯಿ ಒಬ್ರು ಮನೇಲಿ ಇರ್ತಾರೆ, ನಾನು ನಮ್ಮ ಮಿಸ್ಸಸ್ ಇಬ್ರು ಇರ್ತೀವಿ ನೋಡ್ಕೋತೀವಿ. ಕೃಷಿ ಕಾರ್ಮಿಕರು ಯಾರು ಇಲ್ವಾ? ಇದಾರೆ, ಕಂಟಿನ್ಯೂಸ್ ಇಲ್ಲ. ನಮ್ಗೆ ಅವಶ್ಯಕತೆ ಇದ್ದಾಗ, ಈ ಸೊಪ್ಪು ಇದು ಜಾಸ್ತಿ ಇದ್ದಾಗ ಕಳೆ ತೆಗಿಬೇಕಾದ್ರೆ ಆ ತರ ಬರ್ತಾರೆ. ನಮ್ಗೆ ಎಲ್ಲಾರ್ಗು ತೊಂದರೆ ಅಂತಾರೆ ಕಾರ್ಮಿಕರದು. ನಮ್ಮೂರಲ್ಲೂ ಎಲ್ಲಾರ್ಗು ತೊಂದರೆ ಇದೆ. ಒಟ್ಟಿವರು ನಮ್ಮ ಫ್ಯಾಮಿಲಿ ತರನ ಇದಾರೆ, 4-5 ಜನ ಇದಾರೆ ಹೆಣ್ಮಕ್ಳು, ನಮ್ಮ ಕುಟುಂಬದ ತರನೇ ಇದಾರೆ. ಯಾವಾಗ ಕರೆದ್ರು ಬರ್ತಾರೆ, ಚೆನ್ನಾಗಿ ಹೊಂದ್ಕೊಂಡು ಒಂದೇ ಮನೆ ಇರ್ತಾರೆ ಇದ್ದೀವಿ. ಅದೇನು ನಮ್ಗೇನು ಸಮಸ್ಯೆ ಕಾಡಿಲ್ಲ. ಅದು ನಿಮ್ಗೆ ಯಾವಾಗ ಅಗತ್ಯ ಇರುತ್ತೋ ಅಂತ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ತೀರಿ? ಫೋನ್ ಮಾಡಿ ಹೇಳಿದ್ರೆ ಬರ್ತಾರೆ, ಬಂದು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಈ ರೇಷ್ಮೆ ಕೃಷಿ ಹೇಗೆ ಪ್ರಾರಂಭ ಆಯ್ತು ನಿಮ್ಮ ಜಮೀನಲ್ಲಿ? ನಾವು ತರಕಾರಿ ಎಲ್ಲ ತುಂಬಾ ಔಷಧಿ ಅದು ಇದೆಲ್ಲ ಕೇಳ್ತಿತ್ತಲ್ಲ, ಬೇಡ ಅಂತರ ಸಹಜವಾಗಿ ಆರೋಗ್ಯವಾಗಿರೋದ್ ಕಡೆ ಹೋಗೋಣ ಅನ್ಬಿಟ್ಟು ನಮ್ಮ ಫ್ರೆಂಡ್ಸು ರಿಲೇಷನ್ ಯಾರೋ ಒಂದಿಬ್ರು ಮಾಡ್ತಿದ್ರು, ಅವರು ಸಲಹೆ ಕೊಟ್ಟರು. ಆಗ ಪ್ರಾರಂಭ ಮಾಡಿದ. ಅದಕ್ಕಿಂತ ಮೊದಲು ರೇಷ್ಮೆ ಕೃಷಿದು ಅನುಭವ ಏನಾದ್ರೂ ಇತ್ತ ನಿಮಗೆ? ಇಲ್ಲ, ನೋಡೇ ಇರಲಿಲ್ಲ ಬಿಡಿ, ನಾನು ಅದಕ್ಕಿಂತ ಮೊದಲು ನೋಡೂ ಇರಲಿಲ್ಲ, ಏನು ಮಾಡಿರ್ಲಿಲ್ಲ. ನಾನು ಮಾಡಿದ್ಮೇಲೆ ಅದನ್ನ ನೋಡಿ ಕಲ್ತ್ಕೊಂಡಿದ್ದಾನೆ. ರೇಷ್ಮೆ ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನಾವು ಹಿಪ್ಪನೇರಳೆ ಹಾಕಬೇಕು. ಯಾವ ತಳಿ ಹಾಕಿದ್ರೆ ಎಲ್ಲಿಂದ ತಂದ್ರಿ? V1 ಇದು ತಂದಿದ್ದು ಅರಕಲು ಗೂಡ ಹತ್ರ ಯಾರೋ ರೈತರು ಬೆಳೆದಿದ್ರು, ಅಲ್ಲಿಂದ ತಗೊಂಬಂದ್ವಿ. ಒಂದ್ 3,000 ಗಿಡ, 8 ಮತ್ತೆ 4 ಅಂತರದಲ್ಲಿ ನೆಟ್ಟೆ, 8 ಅಡಿ 4 ಅಡಿ ಸಾಲು. ಯಾಕೆಂದ್ರೆ ಈಗ ಮೊದ್ಲೆಲ್ಲ ಚಿಕ್ಕದಾಗ ನೆಟ್ಕೊಂಡು ದನದಲ್ಲಿ ಹುಳ ತರ ಮಾಡ್ತಿದ್ರು, ಈಗ ನಾವು ಟ್ರ್ಯಾಕ್ಟರ್ ಹುಳ ತರ ಮಾಡಿದೀನಿ. 3.5 ವರ್ಷ ನೆಟ್ಟಿದ್ದೆ, ಅದರಲ್ಲಿ 150 ಎರಡು ಬ್ಯಾಚ್ ಮಾಡ್ತಿದ್ದೆ. ಈಗ ತೆಂಗಿನ ಸಸಿ ಈಗ ದೊಡ್ಡದಾದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು ಇಳುವರಿ ಸೊಪ್ಪಿಂದು. ಈಗ ಮತ್ತೆ ಕೆಳಗಡೆ ಒಂದು 3 ಖಾಲಿ ಜಮೀನಿಗೆ ನೆಟ್ಟಿದ್ದೀನಿ. ಈಗ ಅಲ್ಲೂ ಬಂತ ಬರ್ತಾ ಇದೆ. ಈಗ ಅದರಲ್ಲಿ 2 ಬ್ಯಾಚ್ ಮಾಡ್ಕೊಂಡಿದ್ದೀನಿ. 8-4 ಮಾಡೋದ್ರಿಂದ ಏನ್ ಅನುಕೂಲ? ಉಳುಮೆ ಮಾಡೋದು ಒಂದೇನಾ ಅಥವಾ ಬೇರೆ ಏನಾದ್ರು ಅನುಕೂಲ? ಎಂತಲ್ಲ, ಸೊಪ್ಪು ಚೆನ್ನಾಗ್ ಬರುತ್ತೆ, ದೂರ ಇದ್ದಷ್ಟು ಸೊಪ್ಪು ಚೆನ್ನಾಗ್ ಬರುತ್ತೆ, ಕ್ವಾಲಿಟಿ ಇರುತ್ತೆ. ಹಂಗಾಗಿ ಅದನ್ನ ಮಾಡಿದ್ರೆ ಒಳ್ಳೇದು 8-4. ಈಗ ಕೆಲವರು 10-10 ಮಾಡ್ತಿದ್ದಾರೆ, ಮರಗಡ್ಡಿ ಅಂತ ಮಾಡ್ತಿದ್ದಾರೆ 10-10. ಅಂದ್ರೆ ಅದು ಕೆಲವರಿಗೆ ಒಳ್ಳೇದು ಅಂತಾರೆ, ನಮ್ಗಂದ್ರೆ ನೀವು 4-5 ಅದ್ರಲ್ಲಿ ಆದಾಯ ನೋಡಕ್ ಆಗಲ್ಲ. ಆ ಸೊಪ್ಪು ಎಲ್ಲ ಆಗಿ ಬರೋವರ್ಗುನು ಫಸ್ಟ್ 8-2 ಎಲ್ಲ 8-3-4 ಮಾಡ್ಕೊಂಡು ಡೆವಲಪ್ ಆದ್ಮೇಲೆ ಒಂದೊಂದು ಗಿಡ ಕಿತ್ಬಿಟ್ಟು ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅನ್ಸಿಕೆ. ನೀವು ತೆಂಗಿನಲ್ಲೇ ಅಂತರ್ ಬೆಳೆಯಾಗಿ ಉಪ್ನೇರಲ್ಲೇ ಹಾಕೊಂಡಿದ್ರಲ್ಪ? ನಾನು ಉಪ್ನೇರಲೆ ಮತ್ತೆ ಇದು ತೆಂಗು ಎರಡನೂ ಒಟ್ಟಿಗೆ ನೆಟ್ಟಿದ್ದೆ. ಆ ತೆಂಗು ಒಂದ್ಸಲ ನೆಟ್ಟು 1 ಆದ್ಮೇಲೆ ಉಪ್ನೇರಲೆ ನೆಟ್ಟೆ. 1 ಮಾಡದೆ ಈಗ ಬೆಳೀತಲ್ಲ, ತೆಂಗೆಲ್ಲ ದೊಡ್ಡದಾಯ್ತು. ಈಗಲೂ ಬರುತ್ತೆ ಬೆಳೆ, ಏನ್ ತೊಂದರೆ ಇಲ್ಲ. ಸ್ವಲ್ಪ ಸೊಪ್ಪು ಕಡಿಮೆ ಆಗುತ್ತೆ ಅನ್ನೋದು ಬಿಟ್ರೆ ಏನಿಲ್ಲ. ಯಾಕಂದ್ರೆ ನಮ್ಮ ತೆಂಗು ದೂರ ದೂರ ನೆಟ್ಟಿದ್ದೀನಿ, 28 ಅಡಿ ಅಂತರದಲ್ಲಿ ನೆಟ್ಟಿರೋದ್ರಿಂದ ಬರ್ತಾ ಇದೆ. ಇದನ್ನು ದೂರ ನೆಟ್ಟಿದೀವಲ್ಲ, ಇಪ್ಪನೇಳೆನೂ ದೂರ ಇದೆ, ಹಂಗಾಗಿ ಚೆನ್ನಾಗಿ ಬರ್ತಾ ಇದೆ. ಈಗ ನಾನು ಈ ಸಲ ಮಳೆಗಾಲಕ್ಕೆ ಅದೆಲ್ಲ ತೆಗೆದು ಖಾಲಿ ಜಾಗಕ್ಕೆ ಶಿಫ್ಟ್ ಮಾಡಿಬಿಟ್ಟು ಬರೀ ತೋಟನೇ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ. ಈ ಹಿಪ್ನೇರಳೆ ತುಂಬಾ ಜನ ರೈತರು ಹೇಳ್ತಾರೆ ತೆಂಗಿನೊಳಗೆ ಹಾಕಬಾರ್ದು, ಹಾಕಿದ್ರೆ ತೆಂಗು ಒಂದಷ್ಟು ಅದು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ ಕೇಳಿದ್ರೆ, ಹಿಪ್ನೇರಳೆ ಹಾಕಿದ್ರಿಂದಲೇ ನನ್ನ ತೋಟ ಇಷ್ಟು ಚೆನ್ನಾಗಿದೆ ಅಂತ. ಏನಕ್ಕೆ ಅಂದ್ರೆ ವ್ಯವಸಾಯ ನೀಟಾಗಿ ಮಾಡ್ತಾ ಇರ್ತೀವಿ, ಗೊಬ್ಬರ ಉಳುಮೆ ಎಲ್ಲ ಚೆನ್ನಾಗಿ ಆಗ್ತಿರುತ್ತೆ. ನೀರು ಈಗ ತೆಂಗು ಫಲ ಬಿಡೋವರೆಗೂ ಈ ತರದ ಯಾವ್ದಾರು ಉಪ ಬೆಳೆ ಇದ್ರೆ ಬೇಗ ಬರುತ್ತೆ, ಅದು ಒಳ್ಳೇದು ಅಂತ ನನ್ನ ಅನ್ಸಿಕೆ. ಬೇಗ ಬರುತ್ತೆ ಅನ್ನೋದು ಕೂಡ ಒಂದು. ಎರಡನೇದಾಗಿ ಈಗ ತೆಂಗು ನಾವು ಹಾಕ್ತೋ ಅಂತ ಅಂದ್ರೆ ಒಂದು 5-6 ನಾವು ಬೇರೆ ಇನ್ನೇನು ಆದಾಯ ಮಾಡಕ್ ಆಗಲ್ಲ. ಈಗ ನಾನು ನನಗೆ ತೋಟದಲ್ಲಿ ಬರೋ ಅಷ್ಟು 5 ತೋಟದಲ್ಲಿ ಬರೋ ಅಷ್ಟು ಆದಾಯ ಹಿಪ್ನೇರಳೆಯಲ್ಲಿ ಬರ್ತಾ ಇದೆ. ತೆಂಗಲ್ಲಿ ಕಾಯಿ ಕಿತ್ತು ನಾವ್ ಏನ್ ಮಾಡ್ತಿದ್ದೋ ಅಷ್ಟು ನಾನು ಇದ್ರಲ್ಲಿ ಪಡ್ಕೊತಾ ಇದ್ದೀನಿ. ಈಗ ನಾನು ಫಲ ಕರೆಕ್ಟ್ ಆಗಿ ಶುರು ಆದ್ಮೇಲೆ ನಾನು ತೆಗೆದ್ರು ತೋಟ ಫಲ ಪ್ರಾರಂಭ ಆಗುತ್ತೆ. 1 ನಾನೆಲ್ಲ ಅದೊಂದು ಸ್ವಲ್ಪ ಡೆವಲಪ್ ಮಾಡ್ತೀನಿ. ಈಗ ಮಣ್ಣೆಲ್ಲ ಹೊಡೆದು ಉದಿಗಳೆಲ್ಲ ಕೊಟ್ಟು ಎಲ್ಲ ನೀಟ್ ಮಾಡ್ತೀನಿ. ಈಗ ಆಮೇಲೆ ಇವನ್ನೇ ಬೇರೆ ಕಡೆ ಬೆಳೆದಿದ್ದೀನಿ, ಅದನ್ನ ಈ ಕಡೆ ಬಂದು ಹಾಕತ್ತೀನಿ. ಹಿಪ್ನೇರನ್ನು ಕೂಡ ಚೆನ್ನಾಗಿದೆ, ಬಹಳ ನೆಮ್ಮದಿ. ನಾನು ಎಲ್ಲಾ ವ್ಯವಸಾಯನೂ ನೋಡಿದ್ದೀನಿ, ತರಕಾರಿ ಎಲ್ಲ, ಇದನ್ ಕಬ್ಬು ಭತ್ತ ರಾಗಿ ತರಕಾರಿ ಇಂಥ ತರಕಾರಿ ಬೆಳೆದಿಲ್ಲ ಅನ್ನಂಗಿಲ್ಲ. ಕುರಿ ಹಸು ಎಲ್ಲ ನೋಡಿದ್ದೀನಿ. ಹಿಪ್ನೇರಳೆ ನೆಮ್ಮದಿ ಬದುಕು. ಹೆಂಗೆ ನೆಮ್ಮದಿ ಅಂತೀರ ಈಗ ಅವಕ್ಕೂ ಹೆಂಗೆ ನೀವು ಹೋಲಿಕೆ ಮಾಡ್ತೀರಿ? ಇದರಲ್ಲಿ ಆ ತರಕಾರಿ ಅಷ್ಟು ಶ್ರಮ ಕೇಳಲ್ಲ, ಔಷಧಿ ಅದು ಇದು ಕೆಮಿಕಲ್ ಹೊಡೆಯಂಗಿಲ್ಲ. ಆಮೇಲೆ ಇದು ಕರೆಕ್ಟಾಗಿ ನಮಗೆ 40-45 ಒಂದ್ಸಲ ಆದಾಯ, ಗ್ಯಾರಂಟಿ ಆದಾಯ. ನಿಮ್ಗೆ 50,000 ಬರ್ಬೋದು, ಇಲ್ಲ 40,000 ಬರ್ಬೋದು, ಇಲ್ಲ 1,00,000 ಬರ್ಬೋದು, ಆದಾಯ ಗ್ಯಾರಂಟಿ. ಈಗ ತರಕಾರಿ ಹಂಗಲ್ಲ, ನಾನು 1,00,000 ಖರ್ಚು ಮಾಡಿ 2 ಟೊಮೊಟೊ ಬೆಳೆದಿದ್ದೆ, 1 ಸಿಕ್ಕಿಲ್ಲ. ಕೆಲವು ಸಲ 10,00,000 ಸಿಕ್ಕಿದೆ, ಅದು ನಿಶ್ಚಿತವಾದದ್ದು ಇಲ್ಲ. ಅದು ಆದ್ರೆ ಇದು ನಿಶ್ಚಿತವಾದ ಆದಾಯ ಬರುತ್ತೆ. ವರ್ಷಕ್ಕೆ ನಾವು ನೀಟಾಗಿ ಮಾಡ್ಕೊಂಡ್ರೆ ವರ್ಷಕ್ಕೆ 8-10 ಬೆಳೆ ಮಾಡ್ಕೋಬಹುದು. ಈಗ ಒಬ್ರು ಗೌರ್ಮೆಂಟ್ ಸಂಬಳ ಇದ್ದಂಗೆ, ಅವ್ರಿಗೆ ತಿಂಗಳಿಗೆ ಬಂದ್ರೆ ನಮಗೆ 40-45 ಬರುತ್ತೆ, ಗ್ಯಾರಂಟಿ ಬರುತ್ತೆ. ಆತರ ಅದರಿಂದ ಇದು ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಹಿಪ್ನೇರಳೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಏನೇನ್ ಕೆಲಸ ಮಾಡಬೇಕು? ಅದಕ್ಕೆ ಗೊಬ್ಬರ ಆಗ್ಬಹುದು, ನೀರಾಗ್ಬಹುದು, ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ? ಹೌದು, ಇಲ್ಲಿ ನಮ್ದು ಭೂಮಿ ಫಲವತ್ತಾಗಿರೋ ಭೂಮಿನೇ ಇದು, ಒಳ್ಳೆ ಭೂಮಿ. ವರ್ಷಕ್ಕೆ 1-2 ಸಲ ದನ್ನಿದ್ದು ಕೊಟ್ಟಿಗೆ ಗೊಬ್ಬರ ಕೊಡಿಸ್ತೀವಿ. ಅದ್ರ ಜೊತೆಗೆ ಕೆಲವು ಸ್ವಲ್ಪ ಬಹಳ ಕಡಿಮೆ ಪ್ರಮಾಣದಲ್ಲಿ NPK ಕೊಡ್ತೀವಿ. ಉಳುಮೆ ಮಾಡೋದು, ನೀರೆಲ್ಲ ಡ್ರಿಪ್ ಮಾಡಿ ಬಿಟ್ಟಿರ್ತೀವಿ, ಅದ ನೋಡ್ಕೊಂಡು ನೀರು ಕೊಡ್ತಾ ಇರ್ತೀವಿ. ಹಂಗಾಗಿ ಚೆನ್ನಾಗೇ ಬರ್ತಾ ಇದೆ. ಈಗ ಮಲ್ಚಿಂಗ್ ಆ ಥರದ್ದೆಲ್ಲ ಏನಾದ್ರು ಮಾಡ್ತೀರಾ? ಮಲ್ಚಿಂಗ್ ತರಕಾರಿಗೆ ಮಾಡ್ತಿದ್ದೆ, ಇದಕ್ಕೇನು ಮಾಡ್ತಾ ಇಲ್ಲ. ಮಲ್ಚಿಂಗ್ ಇದ್ರದಕ್ಕೇನು ಅವಶ್ಯಕತೆ ಇಲ್ಲ, ಮಾಡ್ತಾ ಇಲ್ಲ. ಉಳುಮೆ ಕೇಳುತ್ತೆ ಕೆಲವು, ನಾನು ಸಹಜವಾಗೂ ಬೆಳೆಯೋಣ ಅಂತ ಕೆಲವು ಕಡೆ ಉರುಳಿ ಹಾಕಿ ಎಲ್ಲ ಬೆಳೆದು ನೋಡಿದ್ದೀನಿ, ಅದನ್ನು ಮಾಡಬಹುದು. ಆದರೆ ಈ ಮುಂಗಾರು ಸ್ಟಾರ್ಟ್ ಆಗಬೇಕಾದ್ರೆ ಒಂದು ಕೆಲವು ಕೀಟಗಳು ಬರ್ತವೆ, ಉಳುಮೆ ಮಾಡಿದವರೇ ಅದ್ರ ಬಡ್ಡೆಲ್ಲೇ ಮೊಟ್ಟೆ ಇಟ್ಟಿರ್ತವೆ, ಅದು ಸಾಯಲ್ಲ. ಮಲ್ಚಿಂಗ್ ಮಾಡಿ ಇದು ಮಾಡಿಬಿಟ್ರೆ ಅದು ಸಾಯಲ್ಲ, ಆ ಮೊಟ್ಟೆ ಮತ್ತೆ ಉತ್ಪತ್ತಿ ಆಗುತ್ತೆ ಅಂತ ಉಳುಮೆ ಕೇಳುತ್ತಿದ್ದು. ಉಳುಮೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಉಳುಮೆ ಎಷ್ಟು ದಿವಸಕ್ಕೆ ಒಂದ್ಸರಿ ಮಾಡ್ತೀರಿ? ಒಂದ್ ಬೆಳೆ ಮುಗಿದ ತಕ್ಷಣ ಮಾಡ್ತೀವಿ. ಮಾಡ್ಲೇಬೇಕು. ಮಾಡಿದ್ರೆ ಒಳ್ಳೇದು, ಗೊಬ್ಬರ ಕೊಡಕ್ಕೆ, ನೀರ್ ಕೊಡಕ್ಕೆ, ಕಳೆ ಎಲ್ಲ ಹೋಗೋದಕ್ಕೆ ಬೇಕು. ಈ ಉರುಳಿ ಆತರದಾದ್ರೆ ಪರವಾಗಿಲ್ಲ, ಇದು ಡ್ರಿಪ್ ಅಲ್ಲಿ ನೀರ್ ಕೊಡೋದ್ರಿಂದ ಬುಡದಲ್ಲೇ ಇರುತ್ತೆ ಕಳೆ, ನಾವು ಕೂಡ ಗೊಬ್ಬರ ಎಲ್ಲ ತಿನ್ಕೊಂಡ್ಬಿಡುತ್ತೆ ಅಂತ ನಾವು ತೆಗಿತೀವಿ ಅದನ್ನ. ಗೊಬ್ಬರ ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡ್ತೀರಾ ಮತ್ತೆ ಯಾವ್ಯಾವ ಗೊಬ್ಬರ ಕೊಡ್ತೀರಿ? ಒಂದ್ ಬೆಳೆಗೆ ಒಂದ್ಸಲ ಅಂದ್ರೆ ಒಂದ್ ಬೆಳೆ ಮುಗಿದ ತಕ್ಷಣ ಅದು ಚಿಗುರು ಬರುತ್ತೆ, 4-6 ಎಲೆ 8 ಆದ ತಕ್ಷಣ ಕೊಡ್ತೀವಿ. ಆದಷ್ಟು ನಾವು 17-17 ಇದು ಮಾಡ್ತಾ ಇದೀವಿ. ಮೊದಲು ಪೊಟ್ಯಾಶು ಆ ಥರದೆಲ್ಲ ಮಿಕ್ಸ್ ಮಾಡಿ ಕೊಡ್ತಿದ್ವಿ, ಈಗ ಏನಿಲ್ಲ. ನಂದು 3 ತೋಟಕ್ಕೆ 3 2.5 ಚೀಲ 3 17-17 ಕೊಡ್ತೀನಿ. ವರ್ಷದಲ್ಲಿ 1-2 ದನದ ಕೊಟ್ಟಿಗೆ ಗೊಬ್ಬರ ಕೊಡ್ತೀನಿ. ಸಾಕಾಗತ್ತಾ ಒಂದ್ಸರಿ 2 ಕೊಟ್ರೆ? ಅಷ್ಟು ಸಾಕು, ಪ್ರತಿ ಸಲನು ಕೊಟ್ಟಿಗೆ ಗೊಬ್ಬರ ಕೊಡಕ್ ಆಗಲ್ವಲ್ಲ. ಒಂದ್ಸಲ ಕೊಟ್ರೆ ಒಂದು 2-3 ಏನು ತೊಂದರೆ ಇಲ್ಲ, ಹಂಗಾಗಿ ನಡೆಯುತ್ತೆ. ಹುಳು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಮನೆಯನ್ನ ಹೇಗೆ ಶುದ್ಧೀಕರಣ ಮಾಡ್ಕೊಳ್ತೀರಿ, ಆಮೇಲೆ ಹೇಗಿರುತ್ತೆ ಬೆಳೆ, ಚೆನ್ನಾಗಿ ಒಂದು ಒಳ್ಳೆ ಬೆಳೆ ಬರಬೇಕು ಅಂತ ಹೇಳಿದ್ರೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ನಾವು ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೆ ಏನಿಲ್ಲ, ನಾವು ತೋಟ ಇದನ್ನ ಮಾಡ್ಕೊಳ್ಳೋದು, ಔಷಧಿ ಸಿಂಪಡಣೆ ಮಾಡ್ಕೊಳ್ಳೋದು, ಅದೆಲ್ಲದಕ್ಕಿನಲ್ಲೂ ನಾವು ರೇಷ್ಮೆ ತೋಟ ಹೆಂಗ್ ನೋಡ್ಕೋತೀವಿ ಅದ್ರ ಮೇಲೆ ನಮ್ ಬೆಳೆ ಚೆನ್ನಾಗಿರೋದು. ನಾವು ಕರೆಕ್ಟ್ ಆಗಿ ಗೊಬ್ಬರ ಕೊಟ್ಟು ನೀರ್ ಕೊಟ್ಟು ಗಿಡ ಚೆನ್ನಾಗಿ ಬಂದ್ರೆ ಬೆಳೆ ಇದು ಆಟೋಮೆಟಿಕ್ ಆಗಿ ಚೆನ್ನಾಗಿ ಬರುತ್ತೆ. ಆದ್ರಿಂದ ನಾವು ತೋಟ ಮೇಂಟೈನ್ ಮಾಡೋದೇ ಮೊದಲಿದು. ನಾವು ರೇಷ್ಮೆ ಮನೆ ಹೆಂಗ್ ಕಟ್ತೀವಿ ಹೈಟೆಕ್ ಆಗಿ, ಅದಕ್ಕಿನ್ನ ಎಲೆ ಕ್ವಾಲಿಟಿ ಆಗಿ ಗುಣ ಚೆನ್ನಾಗಿದ್ರೆ ಎಲೆದು ಬೆಳೆ ಚೆನ್ನಾಗಿ ಬರುತ್ತೆ. ಆಮೇಲೆ ಮನೆನ ನಾವು ಬ್ಲೀಚಿಂಗು ಅಸ್ತ್ರ ಆ ತರ ಎಲ್ಲ ಇದೆ, ಈಗ ಅದನ್ನೆಲ್ಲ ಇದ್ ಮಾಡ್ಕೊಂಡು ಔಷಧಿ ಎಲ್ಲ ಇದ್ ಮಾಡ್ಕೊಂಡು ಹೋಗ್ತೀವಿ. ಈಗ ಮೊಟ್ಟೆ ತಂದಿಡೋದಕ್ಕಿಂತ ಮೊದಲು ಅದನ್ನೆಲ್ಲ ಮಾಡ್ಕೋಬೇಕಲ್ವಾ? ಎಷ್ಟು ದಿವಸ ಮುಂಚಿತವಾಗಿ ಮಾಡ್ಕೊಳ್ತೀರಿ? ಇಲ್ಲ, ಬೆಳೆ ಮುಗಿದ ತಕ್ಷಣ ನಾವು ಅಥವಾ ಎಲ್ಲ ಕಸ ಎಲ್ಲ ತೆಗೆಸ್ಬಿಟ್ಟು ಒಂದ್ಸಲ ಬ್ಲೀಚಿಂಗು ಅಥವಾ ಸುಣ್ಣ ಏನಾದ್ರು ಹೊಡಿತೀವಿ. ಅದು ಹೊಡೆದು 3 ಆದ್ಮೇಲೆ ತೊಳೆದು ಬಿಟ್ಟು ಡೆಕಾಲ್ ಅನ್ನು ಸ್ಪ್ರೇ ಮಾಡ್ಕೋತೀವಿ. ಡೆಕಾಲ್ ಸ್ಪ್ರೇ ಮಾಡ್ಕೊಂಡು 1-2 ಬರುತ್ತೆ. ನನ್ನ ಬೆಳೆ ಮುಗಿದು 8-10 ಇನ್ನೊಂದು ಬೆಳೆ ಬರುತ್ತೆ, ಇನ್ನೊಂದು ಹುಳ ಇನ್ನೊಂದು ಬ್ಯಾಚ್ ಬರುತ್ತೆ. ಅಷ್ಟೊಳಗೆ ನಾವು ಇದನ್ನ ವ್ಯಾಕ್ಸಿನೇಷನ್ ತರ ಇದು ಮಾಡಿ ಮಾಡ್ಕೊಂಡಿರ್ತೀವಿ. ಈ ಪ್ರತಿ ಬೆಳೆಗೂ ಸುಣ್ಣ ಹೊಡ್ಕೋಬೇಕಾ? ಸುಣ್ಣ ಅಥವಾ ಬ್ಲೀಚಿಂಗು ಅಥವಾ ಅಸ್ತ್ರ ಈ ತರ ಯಾವ್ದಾರ ಒಂದು ಹೊಡಿಲೇಬೇಕು. ಹೊಡಿಲೇಬೇಕು, ಹೊಡೆದೇ ಹೊಡಿತೀವಿ. ಈಗ ಎಷ್ಟನೇ ಜ್ವರದಿಂದ ಎದ್ಮೇಲೆ ನೀವು ಮರಿತಿರೋದು? ಅವ್ರು ನಮ್ಗೆ 2 ಎದ್ಮೇಲೆ ಕೊಡ್ತಾರೆ. ಇವರು ಚಾಕಿತ್ಸ ಇದ್ರವ್ರು ಇಲ್ಲಿಗೆ ತಂದು ಕೊಡ್ತಾರೆ. ಅಲ್ಲಿಂದ ತಂದ್ಮೇಲೆ 18-19 ಅಷ್ಟೇ ನಾವು ಅದನ್ನ ಮೇವು 20-25 ಚಂದ್ರಿಕೆ ಹಾಕಿರ್ತೀವಿ. ಆಮೇಲೆ 8 ಹುಳು ಬಂದು 27-28 ನಮ್ಮ ಹತ್ರ ದುಡ್ಡಿರುತ್ತೆ. ಎಷ್ಟೆಷ್ಟು ಹೊತ್ತಿಗೆ ಸೊಪ್ಪು ಕೊಡಬೇಕು ಮತ್ತೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು? ಅದು ಸೊಪ್ಪು ಅಂದ್ರೆ ಬೆಳಿಗ್ಗೆ ಮತ್ತೆ ಸಂಜೆ 2 ಕೊಡ್ತೀವಿ. ಈ ಮಳೆಗಾಲದಲ್ಲಿ ಇದ್ರಲ್ಲಾದ್ರೆ ಸ್ವಲ್ಪ ಹೊತ್ತು ಲೇಟ್ ಆಗಿ ಕೊಡ್ತೀವಿ. ಈ ಬೇಸಿಗೆಲ್ಲ ನಾವು 8:30 ಒಳಗೆ ಕೊಟ್ಟು ಮುಗಿಸಿರ್ತೀವಿ ಬೆಳಿಗ್ಗೆ, ಸಂಜೆ 5:30 ಮೇಲೆ ಕೊಡ್ತೀವಿ. ಅಂದ್ರೆ ಬಿಸಿಲಲ್ಲಿ ಕಟ್ ಮಾಡಬಾರ್ದು, ಬಾಡುತ್ತೆ ಸೊಪ್ಪು ಅಂತ. ಹುಳುಗಳು ಅದು ತಿನ್ನೋದ್ರ ಮೇಲೆ ಒಂದು 100-150-200 ಹುಳ ಇದ್ರೆ ಅವ್ ಗೊತ್ತಾಗುತ್ತೆ ನಮ್ಗೆ ಇಷ್ಟು ತಿನ್ನುತ್ತೆ ಹುಳು ಅಂತ, ಅದ್ರ ಪ್ರಕಾರ ಕೊಡ್ತೀವಿ. ಸಾಮಾನ್ಯವಾಗಿ ಒಂದೊಂದ್ ಸಾರಿ ಎಷ್ಟು ಮೊಟ್ಟೆ ಇಡ್ತೀರಿ? ನಾನು 150-200 ಇಡ್ತೀನಿ ಒಂದೊಂದ್ಸಲ. 2 ಬ್ಯಾಚ್ ಮಾಡ್ಕೊಂಡಿದ್ದೀನಿ, 150-200 ಬೆಳಿತೀನಿ. ಸೊಪ್ಪು ಅಷ್ಟು ಸಾಕಾಗುತ್ತೆ, ಅಷ್ಟಕ್ಕೆ ಮಾಡ್ಕೊಂಡಿರ್ತೀನಿ. ಇನ್ನು ಒಂದ್ 8 ತಂದಿರ್ತೀವಿ. ಯಾಕೆಂದ್ರೆ ಏನಾದ್ರು ಶಾರ್ಟೇಜ್ ಆದ್ರೆ ಸೊಪ್ಪು ಬೇರೆ ಕಡೆ ಹೋದ್ರೆ 500-600 ಕೇಳ್ತಾರೆ ಒಂದೊಂದ್ವರೆಗೆ. ಹಂಗಾಗಿ ನಾವು ಒಂದ್ ಸ್ವಲ್ಪ ನಮ್ಗೆ ಆಗಷ್ಟು ತಂದಿರ್ತೀವಿ. ಸೊಪ್ಪು ಸಾಕಾಗುತ್ತೆ. ಮತ್ತೆ ಈ ಸೊಪ್ಪೆಲ್ಲ ಕುಯ್ಲಿಕ್ಕೆ ಮಾಡ್ಲಿಕ್ಕೆ ನೀವೇ ಮಾಡ್ಕತ್ತಿರೋ ಅಥವಾ ಜನರದ್ದು ಸಹಾಯ ತಗೋತಿರೋ ಹೇಗೆ? ಮೊದಲು ಪ್ರಾರಂಭದಲ್ಲಿ ನಾವೆಲ್ಲ ಮಾಡ್ತೀವಿ, 4 ಎದ್ಮೇಲೆ 2 ನಾವು ಮಾಡ್ತೀವಿ, ಕೊನೆ 4-5 ಜನರು ಒಂದು 2-3 ಜನ ಕರ್ಕೋತೀವಿ. ಅದು ಸೊಪ್ಪು ಕೊಡೋದು, ಕಳೆ ಕೀಳೋದು, ಚಿಗುರು ತೆಗೆಯೋದು ಎಲ್ಲ ಆಗ್ಲೇ ಮಾಡಿಸ್ಕೊಂಡ್ಬಿಡ್ತೀವಿ. ಬರೀ ಸೊಪ್ಪು ಕೊಡೋಕೆ ಬೆಳಗ್ಗೆ ಸಂಜೆ ಕೆಲವ್ರು ಮಾಡ್ಕೋತಾರೆ, ಬೆಳಗ್ಗೆ ಬಂದು ಸೊಪ್ಪು ಕೊಡ್ತಾರೆ ಆಮೇಲೆ ಹೋಗ್ತಾರೆ ಸಂಜೆ. ನಾವು ಆ ಥರ ಮಾಡಲ್ಲ, ಬೆಳಗ್ಗೆ ಕರ್ಕೊಂಡು ಸೊಪ್ಪೆಲ್ಲ ಕೊಡ್ತೀವಿ, ಆಮೇಲೆ ಬೇರೆ ಕೆಲಸ ಇರುತ್ತೆ, ಕಳೆಯೋದು, ಚಿಗುರು ತೆಗೆಯೋದು ಆ ಥರದ್ದೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಬೇರೆ ತರದ್ದು ಏನಾದ್ರು ಸಮಸ್ಯೆಗಳು, ರೋಗ ಕೀಟ ಬರಂತದ್ದು, ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ? ಬರುತ್ತೆ. ಈಗ ನಮ್ದು ರೇಷ್ಮೆ ಇಲಾಖೆಯವರು ತುಂಬಾ ಕರೆಕ್ಟ್ ಆಗಿ ಟೈಮ್ಗೆ ಏನ್ ಬೇಕು ಎಲ್ಲ ಹೇಳ್ತಾರೆ, ಗ್ರೂಪ್ ಇದೆ, ವಾಟ್ಸಪ್ ಎಲ್ಲ ಇದೆ, ಅವ್ರ ಸಲಹೆಗಳು ಕೊಡ್ತಾರೆ. ಆಲ್ಮೋಸ್ಟ್ ಇದೇನು ನಮ್ದು ಮನೆ ನೀಟಾಗಿ ಇಟ್ಕೊಂಡ್ರೆ ಕೆಲವು ಸಲ ಹುಳುಗಳು ಇದು ಮೊಟ್ಟೆಯಿಂದ ಬರೋ ಕಾಯಿಲೆಗಳು ಬಿಟ್ರೆ ನಮ್ದು ಏನಾರ ಸರಿಯಾಗಿ ನಾವು ಮೇಂಟೈನ್ ಮಾಡಿದವ್ರೆ ಕೆಲವು ಕಾಯಿಲೆಗಳು ಬರ್ತವೆ. ಅದನ್ನ ಮಾಡ್ಕೊಂಡವ್ರೆ ಅಂತ ದೊಡ್ಡ ಕಾಯಿಲೆ ಏನಿಲ್ಲ. ಈಗ ಎಲ್ಲ ಮೇನ್ ತುಂಬಾ ಇದೇನಿಲ್ಲ. ನಾವು ಹೈಬ್ರಿಡ್ ಬೆಳೆಯೋದ್ರಿಂದ ನಮ್ಗೆ ಅಂತ ಏನ್ ದೊಡ್ಡ ಸಮಸ್ಯೆ ಏನ್ ಬಂದಿಲ್ಲ. ಇದ್ರದ್ದು 150 ಮೊಟ್ಟೆ ಕೂರಿಸಿದ್ರೆ ಎಷ್ಟು ಕೆಜಿ ವರ್ಗೂ ಬರುತ್ತೆ? 150-160 ಕೆಜಿ ವರ್ಗೂ ಬೆಳಿತೀವಿ. ಸ್ವಲ್ಪ ಏನೋ ಹೆಚ್ಚು ಕಡಿಮೆ 140 ಆಗ್ಬೋದು, ಇಲ್ಲ 160-170 ವರ್ಗೂ ಬೆಳಿತೀವಿ. ಏನ್ ಸಮಸ್ಯೆ ಇಲ್ಲ, ಚೆನ್ನಾಗಿದೆ. ರೇಷ್ಮೆ ಮನೆಯನ್ನು ಕೂಡ ಮಾಡ್ಕೊಂಡಿದ್ರಿ, ಎಷ್ಟು ವರ್ಷ ಆಯ್ತು ಮಾಡ್ಕೊಂಡು? ಇದು 4 ವರ್ಷ ಆಯ್ತು ಕಟ್ಕೊಂಡು. ನಾವು ಫಸ್ಟ್ ಕಟ್ಕೊಂಡ್ವಿ, 8 ಲಕ್ಷ ಮಾಡ್ಕೊಂಡಿದ್ವಿ. ಆಮೇಲೆ ಸರ್ಕಾರದಿಂದ ಸಬ್ಸಿಡಿ ಬಂತು. ಮೊದ್ಲು ಕಡಿಮೆ ಇತ್ತು, 1 ಲಕ್ಷನೇನ ಕೊಡ್ತಿದ್ರು, 3 ಲಕ್ಷ ತನಕ ಏರ್ಸಿದ್ರು ರೇಷ್ಮೆ ಇದಕ್ಕೆ ಅಂತ. ನನಗೆ 3 ಲಕ್ಷ ಸಬ್ಸಿಡಿ ಬಂತು. ಎಷ್ಟು ಡೈಮೆನ್ಷನ್ ಅಲ್ಲಿ ಮಾಡ್ಕೊಂಡಿದ್ರೆ ಮನೆ? ಇದು 23 ಅಡಿ ಅಗಲ, 53 ಅಡಿ ಉದ್ದ ಇದೆ, ಸುತ್ತ 14 ಅಡಿ ಎತ್ತರ ಇದೆ, ಮಧ್ಯದಲ್ಲಿ 20 ಅಡಿ ಎತ್ತರ ಕೊಟ್ಟಿದೀವಿ. ನಮ್ದು ಎತ್ತರದ ಜಾಗದಲ್ಲಿ ಇರೋದ್ರಿಂದ ಒಳ್ಳೆ ಗಾಳಿ ಬೆಳಕೆಲ್ಲ ಬರುತ್ತೆ, ನಮ್ಗೇನು ಸಮಸ್ಯೆ ಇಲ್ಲ, ಮನೆ ಚೆನ್ನಾಗಿದೆ. ರೇಷ್ಮೆ ಬೆಳೆಯಕ್ಕೆ ಒಳ್ಳೆ ವಾತಾವರಣ, ಒಳ್ಳೆ ಇದ್ರಲ್ಲಿ ಚೆನ್ನಾಗಿ ಬರ್ತಾ ಇದೆ. ಸ್ಟ್ಯಾಂಡ್ ಗಳೆಲ್ಲ ಎಷ್ಟು ಮಾಡ್ಕೊಂಡಿದ್ರೆ, ಹೇಗೆ ಮಾಡ್ಕೊಂಡಿದ್ದೀರಿ? ಈಗ ನನ್ನ ಸ್ಟ್ಯಾಂಡ್ ಅಲ್ಲಿ 250-300 ಮೇಯಿಸ್ಬೋದು, ಅಷ್ಟು ಮಾಡ್ಕೊಂಡಿದ್ದೀನಿ. ಮರಗಳನ್ನೇ ಉಪಯೋಗಿಸ್ ಮಾಡಿದೀವಿ. ಕೆಲವು ಇದಕ್ಕೆ ತೆಂಗಿನ ಮರನೂ ಉಪಯೋಗಿಸಿದೀನಿ, ನೀಲಗಿರಿ ಮರದ ಪೋಲ್ಸ್ ಅವೆಲ್ಲ ಉಪಯೋಗಿಸಿ ಮಾಡಿದೀವಿ. ಏನ್ ಮರದನ್ನೇ ಬಳಕೆ ಮಾಡೋದ್ರಿಂದ ಏನ್ ಅನುಕೂಲ ಅಂತೀರಿ? ಏನು ತೊಂದರೆ ಇಲ್ಲ, ನನಗೆ ತೆಂಗಿನ ಮರ, ನಮ್ಮ ಹಳೆ ಮರಗಳಿದ್ದು ಬಲ್ತಿರೋ ಅದನ್ನೇ ಉಪಯೋಗಿಸ್ದೆ. ಕೆಲಗ್ ಸೈಡಿಗೆ ಕೊಡಕ್ ಮಾತ್ರ ನೀಲಗಿರಿ ಮರ ತಂದು ಮಾಡಿದೆ. ಕಬ್ಬನದೆಲ್ಲ ಸ್ವಲ್ಪ ನಾವು ಬ್ಲೀಚಿಂಗ್ ಎಲ್ಲ ಮಾಡಿದಾಗ ತುಕ್ಕಿಡಿಯುತ್ತೆ, ಇದ್ರದ್ದು ಏನು ಆ ತರ ತೊಂದರೆ ಇಲ್ಲ, ಹಂಗಾಗಿ ಇದನ್ನ ಮಾಡಿದೀವಿ. ಗೂಡು 1-20 ದಿವಸ ಆದ್ಮೇಲೆ ಚಂದ್ರಿಕೆ ಇಡ್ತೀನಿ ಅಂತ ಹೇಳಿದ್ರಿ, ಎಷ್ಟು ದಿವಸಕ್ಕೆ ಬಂದ್ಬಿಡುತ್ತೆ ಗೂಡು? ಚಂದ್ರಿಕೆ ಹಾಕಿ 8 ದಿನಕ್ಕೆ ನಾವು ಮಾರಾಟ ಮಾಡಿರ್ತೀವಿ, 7-8 ದಿನಕ್ಕೆ ಮಾರಾಟ ಮಾಡಿರ್ತೀವಿ. ಚೆನ್ನಿಕ್ಕೆ ಇಟ್ಟು 4-5 ದಿನಕ್ಕೆ ಎಲ್ಲ ತೆಗ್ದಿಡ್ತೀವಿ, ಇಟ್ಬಿಟ್ಟು 6ನೇ ದಿನಕ್ಕೆ ಬಿಡಿಸ್ತೀವಿ, 8ನೇ ದಿನದೊಳಗೆ ಮಾರಾಟ ಆಗಿರುತ್ತೆ. ಗೂಡು ಬಿಡಿಸ್ಲಿಕ್ಕೆಲ್ಲ ಜನ ಬೇಕಾಗ್ತಾರ? ಹೇಗೆ ಜನ ಬೇಕು ಗೂಡು ಬಿಡಿಸಕ್ಕೆಲ್ಲ? ಒಂದೇ ದಿನ ಬಿಡಿಸ್ಬೇಕಲ್ಲ, ಜನ ಬೇಕು. ಜನದ್ದೇ ನಮಗೆ ಸದ್ಯಕ್ಕೆ ನಮಗೆ ದೇವ್ರ ದಯದಿಂದ ತೊಂದರೆ ಇಲ್ಲ. ಎಲ್ಲಿ ಮಾರಾಟ ಮಾಡ್ತೀರಾ ಗೂಡನ್ನ? ರಾಮನಗರಕ್ಕೆ ತಗೊಂಡೋಗ್ತೀವಿ. ಯಾವಾಗ್ಲೂ ರಾಮನಗರಕ್ಕೆ ಹೋಗ್ತೀರಾ? ಆಲ್ಮೋಸ್ಟ್ ರಾಮನಗರಕ್ಕೆ ಯಾವಾಗ್ಲೂ ಹೋಗ್ತೀವಿ, ದೊಡ್ಡ ಮಾರ್ಕೆಟ್ ಚೆನ್ನಾಗಿದೆ, ಒಳ್ಳೆ ರೇಟ್ಗೆ ಹೋಗುತ್ತೆ, ಹಂಗಾಗಿ ಅಲ್ಲಿಗೆ ಹೋಗ್ತೀವಿ. ಹಾಸನದಲ್ಲೂ ಕೂಡ ಮಾರುಕಟ್ಟೆ ಇದೆ, ಅಲ್ಲಿಗೆ ಹೋಗಲ್ವಾ? ಇಲ್ಲ, ಮಾರುಕಟ್ಟೆ ಇದೆ, ಅಲ್ಲಿ ಅಷ್ಟು ಜಾಸ್ತಿ ಇವರಿಲ್ಲ, ವರ್ತಕರು ಇಲ್ಲಿ ತುಂಬಾ ಇದಾರೆ ರಾಮನಗರದಲ್ಲಿ, ಹಂಗಾಗಿ ಅಲ್ಲೇ ಹೋಗ್ತೀವಿ. ಈ ಸೌಲಭ್ಯಗಳೆಲ್ಲ ಚೆನ್ನಾಗಿದಾವ ರಾಮನಗರದ ಮಾರ್ಕೆಟಲ್ಲಿ? ಎಲ್ಲಾ ಸೌಲಭ್ಯನು ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಆನ್ಲೈನ್ ಇದು ಎಲ್ಲ ನೀಟ್ ಆಗಿ ಮಾಡಿದ್ದಾರೆ, ರೈತರಿಗೆ ಮೋಸ ಆಗೋದು, ತೂಕ ಮೋಸ ಆಗೋದು, ಬೆಲೆ ಹೆಚ್ಚು ಕಡಿಮೆ ಆಗೋದು ಏನು ಇಲ್ಲ, ಬಹಳ ನೀಟ್ ಆಗಿದೆ, ಚೆನ್ನಾಗಿದೆ. ಈಗ ಮೊದಲೆಲ್ಲ ಏನ್ ಮೋಸ ಆಗ್ತಿತ್ತು? ಮೋಸ ಅಂದ್ರೆ ಏನ್ ಮಾಡೋರು, ಅವ್ರು ಕ್ಯಾಶ್ ಕೊಡೋರು, ಯಾರು ವರ್ತಕರು ಕೊಂಡ್ಕೊಂಡ್ರೆ ಕ್ಯಾಶ್ ಕೊಡೋರು, ಬೆಲೆ ಒಂದು ಕರಾಜು ಮಾಡ್ಬಿಟ್ಟು ಆಮೇಲೆ ಗೂಡು ಹಂಗಿದೆ ಹಿಂಗಿದೆ, 2 ಕೆಜಿ ಕಡಿಮೆ ಕೊಡಿ, 3 ಕೆಜಿ ಕಡಿಮೆ ಕೊಡಿ ಅನ್ನೋರು, ದುಡ್ಡು ಹಾಕಕ್ ವಾರಗಟ್ಟಲೆ ಕಾಯಿಸೋರು, ಆ ಥರ ಏನ ಬೇರೆನೆ ಇತ್ತು. ಈಗ ಏನಿಲ್ಲ, ಅವ್ರು ತೂಕ ಹತ್ಕೊಂಡ ಮೇಲೆ ಮುಗೀತು, ಸರ್ಕಾರ ನಮಗೆ ಮಾರನೇ ಬೆಳಿಗ್ಗೆ ದುಡ್ಡು ಹಾಕುತ್ತೆ. ಎಲ್ಲ ಬ್ಯಾಂಕ್ ಅಕೌಂಟ್ಗೆ ಬಂದ್ಬಿಡುತ್ತಲ್ವಾ? ಪೂರ್ತಿ ಕ್ಯಾಶ್ ಯಾರು ಕೊಡಲ್ಲ, ಅಕೌಂಟಿಗೆ ಡೈರೆಕ್ಟ್ ಬಂದ್ಬಿಡುತ್ತೆ. ಒಟ್ಟಿಗೆ ಅನುಕೂಲಗಳಿದಾವೆ ರೇಷ್ಮೆಲ್ಲಿ? ಅನುಕೂಲ ಇದೆ, ನೆಮ್ಮದಿಯಾಗಿರ್ಬೇಕು ಅಂದ್ರೆ ರೇಷ್ಮೆ ಮಾಡಿದ್ರೆ 2-3 ಎಕರೆ ರೇಷ್ಮೆ ಇದ್ರೆ ಒಬ್ಬ ಸರ್ಕಾರಿ ನೌಕರ, ಎ ಗ್ರೇಡ್ ನೌಕರ ಜೀವನ ಮಾಡಬಹುದು ಹಳ್ಳಿಯಲ್ಲಿ. ಈಗ ಮನೆ ಏನ್ ಮಾಡ್ಕೊಂಡಿದ್ರು, ಇದಕ್ಕೆ ಎಷ್ಟು ಖರ್ಚು ಬೀಳ್ತು, ಮತ್ತೆ ನಿಮ್ಗೆ ಸರ್ಕಾರದಿಂದ ಬರಬೇಕಾದ ಸಹಾಯಧನ ಎಲ್ಲ ಬಂತ ಹೇಗೆ? ಇದು ನನಗೆ 8 ಲಕ್ಷ ಖರ್ಚು ಮಾಡಿದೆ ಇದು ಎಲ್ಲ ಸೇರಿ, ಸರ್ಕಾರದಿಂದ ಸಹಾಯಧನ. ಅದೇ ಒಂದು ಇದು ಬಂದಿತ್ತಲ್ಲ ಕೊರೋನಾ, ಹಾಗಾಗಿ 1 ವರ್ಷ ಲೇಟ್ ಆಗಿ ಬಂತು, ತಲುಪ್ತು, ಏನು ತೊಂದರೆ ಇಲ್ಲ, ಕರೆಕ್ಟ್ ಟೈಮಿಗ್ ಬಂತು, ಸ್ವಲ್ಪ ಲೇಟ್ ಆಗಿ ಬಂದ್ರು ಬಂತು. 3 ಲಕ್ಷ ರೂಪಾಯಿ ಕೊಡ್ತಾರೆ ಸಹಾಯಧನ, ಅದು 3 ಲಕ್ಷ ಬಂತು. ಮನೆ ಕಟ್ಕೊಳ್ಳೋಕ್ಕಿಂತ ಮೊದಲು ಎಲ್ಲಿ ಸಾಕಾಣಿಕೆ ಮಾಡ್ತಿದ್ರಿ? ಇಲ್ಲ, ನಾನು ರೇಷ್ಮೆ ನೆಟ್ಟ ತಕ್ಷಣ ಮನೆ ಸ್ಟಾರ್ಟ್ ಮಾಡ್ಬಿಟ್ಟು ಕಟ್ಟಿದ್ದೆ, ನಮ್ಮದ್ರಲ್ಲೇ ಬೆಳೆಗೆ ಮಾಡಿದೆ ನಾನು, ಮನೆ ಕಟ್ಕೊಂಡೆ, ನಮ್ಮದ್ರಲ್ಲೇ ಬೆಳೆ ಮಾಡಿದೆ. ಪ್ರತ್ಯೇಕವಾಗಿ ಹೀಗೆ ಮನೆ ಮಾಡ್ಕೊಂಡು ರೇಷ್ಮೆ ಸಾಕೋದ್ರಿಂದ ಏನ್ ಅನುಕೂಲ ಅಂತೀರಿ? ಇಲ್ಲ, ಈಗ ಹಿಂಗ್ ಮಾಡ್ಕೊಳ್ಳೇಬೇಕು, ಇಲ್ದ ಹೋದ್ರೆ ಈಗ ರೋಗ ಅದು ಇದೆಲ್ಲ ನಿಯಂತ್ರಣ ಆಗಲ್ಲ, ಗಾಳಿ ಬೆಳಕು ಬೇಕೇ ಬೇಕು. ಈ ರೇಷ್ಮೆ ಇಲಾಖೆಯಿಂದ ಕೊಟ್ಟಿರೋದು ಇದೆಲ್ಲ ನಮ್ಗೆ, ಕಿಟಕಿಗಳು ಇಷ್ಟೇ ಇರಬೇಕು, ಇಲ್ಲೇ ಇರಬೇಕು, ಇದೇ ತರ ಆ ಪ್ರಕಾರನೇ ಕಟ್ಟಿದ್ರೆ ಬೆಳೆ ನೀಟಾ ಬರುತ್ತೆ. ಸರಿಯಾದ ಗಾಳಿ ಆಡ್ಲಿಲ್ಲ ಅಂದ್ರೆ ಕಾಯಿಲೆಗಳು ಜಾಸ್ತಿ ಎಲ್ಲ ಇದಾಗುತ್ತೆ. ಕೆಳಗಡೆ ಒಂದು ವೆಂಟಿಲೇಷನ್, ಮೇಲ್ಗಡೆನು ಬಿಸಿ ಗಾಳಿ ಹೋಗಕ್ಕೆ, ಮಧ್ಯ ಗಾಳಿ ಬಿಸಕ್ಕೆಲ್ಲ ಬೇಕು, ಆ ತರ ಇದ್ರೇನೆ ಬೆಳೆ ಸರಿಯಾಗಿ ಬರೋದು. ಒಟ್ಟಿಗೆ ಅವರ ಪ್ಲಾನ್ ಏನಿರುತ್ತೋ ಅದನ್ನೇ ನೀವು ಅನುಸರಿಸಿ ಕಟ್ಟಿದಿರಿ, ಅದನ್ನೇ ಮಾಡಬೇಕು. ಅಷ್ಟು ಡೈಮೆನ್ಷನ್, ಹೈಟ್ ಎಲ್ಲ ಮಾಡಿದ್ರೆ ನಮಗೆ ಸಬ್ಸಿಡಿ ಬರೋದು, ಇಲ್ಲ ಯಾವ ಬೇರೆ ತರ ಕಟ್ಟಿದ್ರೆ ಬರಲ್ಲ, ನಮಗೆ ಸಬ್ಸಿಡಿ ಕೊಡಲ್ಲ. ಒಟ್ಟಿಗೆ ಮನೆ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಅಂತೀರಿ? 3 ಲಕ್ಷ ಕೊಡೋದ್ರಿಂದ ನಮ್ ಕೈಲಿ 1-5 ಲಕ್ಷ ಹಾಕಿ ಮಾಡ್ಕೊಂಡ್ರೆ ಅನುಕೂಲ, ಖಂಡಿತ ಅನುಕೂಲ ಇದೆ, ಮಾಡ್ಕೊಳ್ಳೇಬೇಕು. ಇಲ್ಲ ಕೆಲವರು ನೆಟ್ ಹಾಕೊಂಡು ಬೆಳೀತಾರೆ, ಶೋಗೆ ಇದ್ರಲ್ಲೆಲ್ಲ ಬೆಳೀತಾರೆ, ಆ ಮಳೆಗಾಲದಲ್ಲಿ ಇದ್ರಲ್ಲೆಲ್ಲ ಹಿಂಸೆ, ಚಳಿಗಾಲದಲ್ಲೂ ಹಿಂಸೆ, ಅದು ಬಹಳ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಲ್ಲ, ಕೆಲವು ರೈತರು ಬಂಡವಾಳ ಹಾಕಕ್ ಕಡಿಮೆ ಇದ್ರೆ ಅವ್ರ ಆತರ ಮಾಡ್ತಾರೆ, ಕೆಲವರು ಒಂದೊಂದ್ ತರ ಮಾಡ್ತಾರೆ. 90% ರೈತರು ಈ ತರ ಮನೆ ಕಟ್ಕೊಂಡೆ ಬೆಳೀತಾರೆ. ಈಗ ಬಹುತೇಕ ಕೃಷಿ ಕೆಲಸಗಳೆಲ್ಲವನ್ನು ಕೂಡ ನೀವು ಮತ್ತೆ ನಿಮ್ಮ ಶ್ರೀಮತಿ ಅವರು ಇಬ್ಬರೇ ಮಾಡ್ಕೊಳ್ತೀರಿ? 80 ಭಾಗ ನಾವು ಮಾಡ್ಕೋತೀವಿ. ಇನ್ನು ಕೆಲವು ಜಾಸ್ತಿ ಜನ ಬೇಕಾಗಿದ್ದಕ್ಕೆ ಬೇಕೇ ಬೇಕಲ್ಲ, ನಾವು ಕರ್ಕೋತೀವಿ. ನಿಮ್ ಶ್ರೀಮತಿ ಅವರು ಹೇಗೆಲ್ಲ ನೆರವಾಗ್ತಾರೆ ನಿಮ್ಮ ಕೃಷಿ ಕೆಲಸಗಳಿಗೆ? ಬೆಳಗ್ಗೆಯಿಂದ ಸಂಜೆವರೆಗೂ ನಾನೇನ್ ಮಾಡ್ತೀನಿ ಎಲ್ಲ ಅವರು ಜೊತೆಲೆ ಮಾಡ್ತಾರೆ. ಪ್ರತಿಯೊಂದು ಕೆಲಸನೂ ನಾವು ಜೊತೆಲೆ ಮಾಡ್ತೀವಿ, ಅದು ಇದು ಅಂತ ಏನಿಲ್ಲ. ಇಬ್ರು ಮನೆಯಿಂದ ಒಟ್ಟಿಗೆ ಬರ್ತೀವಿ, ಕೆಲಸ ಮಾಡ್ಕೊಂಡು ಒಟ್ಟಿಗೆ ಮನೆಗೆ ಹೋಗ್ತೀವಿ. ಆತರ ಬೆಳಗ್ಗೆನೆ ನಾವು ಬರೋ ಅಷ್ಟೊಳಗೆ ಲೇಬರ್ ಏನಾರು ಇದ್ರೆ ನಾವು 9:30 ಬರೋರೊಳಗೆ ತಿಂಡಿ ತಿಂದು ಅವ್ರಿಗೆ ಅಡುಗೆನೂ ಮಾಡ್ಕೊಂಡು ಊಟನೂ ತಗೊಂಡ್ ಬಂದ್ಬಿಟ್ಟಿರ್ತೀವಿ. ಲೇಬರ್ಗಳಿಗೂ ಊಟ ಕೊಡ್ತೀವಿ ನಾವು ಮಧ್ಯಾಹ್ನ ತಗೊಂಡು ಬರ್ತೀವಿ. ಮಧ್ಯಾಹ್ನ ಜೊತೆಲೆ ಊಟ ಮಾಡ್ತೀವಿ ಎಲ್ಲ ಕುತ್ಕೊಂಡು, ಸಂಜೆ 6:30 ಇದು ಹೋಗ್ತೀವಿ. ಎಲ್ಲ ಕೆಲಸಕ್ಕೂ ಕೂಡ ನೆರವಾಗ್ತಾರೆ ಅವರು ಕೂಡ. ಅವ್ರ ಇಲ್ದವ್ರು ನಾವೇನು ಮಾಡಕ್ಕೆ ಆಗಲ್ಲ. ಈ ವ್ಯವಸಾಯನೇ ಅಷ್ಟು, ಗಂಡ ಹೆಂಡತಿ ಅದು ಇದು ಹೇಳ್ದಲ್ಲಿ ಇಬ್ರು ಒಟ್ಟಿಗೆ ಮಾಡಿದ್ರೇನೆ ಕೆಲಸ ಸಲೀಸಾಗುತ್ತೆ, ನೆಮ್ಮದಿ ಆಗುತ್ತೆ. ಒಬ್ರು ಮಾಡೋದು ಒಬ್ರು ಬಿಡೋದು ಆತರ ಆದ್ರೆ ಅವ್ರ ವ್ಯವಸಾಯ ಮಾಡಕ್ ಸಕ್ಸಸ್ ಆದ ಕಷ್ಟ. ಇಬ್ರು ಸಪೋರ್ಟ್ ಇರ್ಬೇಕು. ಇಬ್ರದ್ದು ಸಪೋರ್ಟ್ ಇದ್ರೆ ಬಾರಿ ಚೆನ್ನಾಗಿ ಸಾಗುತ್ತೆ. ಸಾಗುತ್ತೆ, ಹೌದು ಖಂಡಿತ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದಿನ ದಿವಸಗಳಲ್ಲಿ ಏನೇನ್ ಮಾಡ್ಬೇಕು ಅನ್ನೋ ಆಲೋಚನೆ ಇದೆ ನಿಮ್ಗೆ? ನನಗೆ ಮತ್ತೆ ಇದೆಲ್ಲ ಸ್ವಲ್ಪ ದಿನ ನನ್ನ ಮಗನ ಎಜುಕೇಶನ್ ಆಗ್ಲಿಂದ ಕಾಯ್ತಾ ಇದ್ದೀನಿ. ನಾನು ಮತ್ತೆ ಒಂದು ಕುರಿ ಫಾರಂ ಮಾಡಬೇಕು ಅಂತ ಇದೆ. ಅದನ್ನು ಇಲ್ಲಿ ತೋಟ ಈಗ ಮನೆ ಕಟ್ಟಬೇಕು, ಇಲ್ಲಿ ತೋಟದ ಮನೆ ಕಟ್ಕೊಳ್ಳೋಣ ಅಂತ ಇದ್ದೀನಿ. ಮನೆ ತೋಟ ಎಲ್ಲ ಒಂದೇ ಹತ್ರ ಇದ್ರೆ ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ ಒಂದು 50-60 ಕುರಿ ಮಾಡೋಣ ಅಂತ ಅದು ನನಗೆ ಮೊದಲಿಂದ ಐಡಿಯಾ ಇದೆ. ಬೆಳೆದಿದ್ದೀನಲ್ಲ ಅದ್ರ ಬಗ್ಗೆ ಆಸಕ್ತಿನೂ ಇದೆ. ಒಂದು 50-60 ವರ್ಷಕ್ಕೆ ಕುರಿ ಮಾಡೋಣ ಅನ್ನೋ ಥರ ಪ್ಲಾನ್ ಇದೆ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ? ಬಹಳ ನೆಮ್ಮದಿ, ಆರೋಗ್ಯ, ಸಂತೋಷ ಎಲ್ಲ ಇದೆ. ಇಲ್ಲಿಲ್ದಿದ್ದ ಸಂತೋಷ ಎಲ್ಲೂ ಇಲ್ಲ. ಈ ನನಗನ್ನೋ ಪ್ರಕಾರ ವ್ಯವಸಾಯದಲ್ಲಿ ಇಲ್ದಿದ್ದ ಸಂತೋಷ ಎಲ್ಲೂ ಇಲ್ಲ. ಯಾಕೆ ಹಳ್ಳಿ ಇದು ಅಂತಾರೆ ಅಂದರೆ ಕೆಲವು ಈ ಥರ ವ್ಯವಸಾಯ ಹೋಗೋದು ಬರೋದು ಎಲ್ಲ ಆಗುತ್ತೆ. ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟಕ್ಕೆ ಸಿಕ್ಕಿರ್ತಾರಲ್ಲ ಅವರಿಗೆ ವ್ಯವಸಾಯ ಕಷ್ಟ ಅನಿಸುತ್ತೆ. ಆಮೇಲೆ ಇಲ್ಲೇ ದುಡಿಬೇಕು, ಇಲ್ಲೇ ಉತ್ಪತ್ತಿ ಮಾಡಬೇಕು, ಇಲ್ಲೇ ತೀರಿಸ್ಬೇಕು. ಹಾಗೆ ಕೆಲವು ಸಲ ಈ ಮಳೆ ವಿಕೋಪನೋ ಬೆಲೆ ಹೆಚ್ಚು ಕಡಿಮೆ ಆದಾಗ ಲಾಸ್ ಆಗುತ್ತಲ್ಲ, ಅವಾಗ ಅವರಿಗೆ ರೈತರಿಗೆ ಹಿಂದೇಟ್ ಹಾಕ್ತಾರೆ. ಆದರೆ ಎಡೆ ಬಿಡದೆ ಛಲ ಇಟ್ಕೊಂಡು ಮಾಡಿದರೆ ಇದರಲ್ಲಿ ಇದೆ ಶ್ರಮ ಮತ್ತೆ ಶ್ರದ್ಧೆ ಎರಡನ್ನೂ ಹಾಕಿದ್ರೆ ನೆಮ್ಮದಿ ಆಗಿರ್ಬೋದು. 2 ಎಕರೆ ಜಮೀನು ಇರೋನು ನೆಮ್ಮದಿ ಆಗಿರ್ಬೋದು. ಏನ್ ಮಾಡ್ಬೇಕು ಅಂತ ಮಾಡ್ಬೇಕು. ಯಾವುದೋ ಒಂದೇ ಬೆಳ್ಕೊಂಡು ಬರೀ ತರಕಾರಿಯಿಂದಲೇ ಆ ಥರ ಹೋಗ್ಬಾರ್ದು. 3-4 ತರ ಮಾಡ್ಕೋಬೇಕು. ತೋಟ ಈ ತರ 1/2 ಎಕರೆ ರೇಷ್ಮೆ ಮಾಡೋರು ಇದಾರೆ. ವರ್ಷಕ್ಕೆ 4 ಬೆಳೆ ಬೆಳೀತಾರೆ. 1/2 ಎಕರೆ ಬೆಳ್ಕೊಂಡು ಮಾಡೋರು ಇದಾರೆ. ಒಂದು ಶೆಡ್ ಹಾಕೊಂಡು ಅದರಲ್ಲೂ ಆದಾಯ ತಾತಾರೆ. ಅದ್ರ ಜೊತೆ ತರಕಾರಿ ಬೆಳೀತಾರೆ, ತೋಟ ನೋಡ್ಕೋತಾರೆ, ಹಸು ನೋಡ್ಕೋತಾರೆ. ಈ ತರ 3-4 ತರ ಹೋದ್ರೆ ನಷ್ಟ ಏನಿರಲ್ಲ. ಯಾವ್ದೋ ಒಂದನ್ನೇ ನಂಬ್ಕೊಂಡ್ರೆ ಸ್ವಲ್ಪ ಕಷ್ಟನೇ. ಬರೀ ಕೃಷಿಯನ್ನೇ ನಂಬ್ಕೊಂಡು ಬದುಕು ಕಟ್ಕೋಬಹುದು ಅಂತೀರಾ? ಖಂಡಿತ. ನಮ್ಮ ಹತ್ರ ಶ್ರದ್ಧೆ ಮತ್ತೆ ಶ್ರಮ ಪಡೋ ಇದ್ದಿದ್ರೆ ಖಂಡಿತ ಕಟ್ಕೋಬಹುದು. ಅಂದ್ರೆ ಇವಾಗ ಈಗ ಏನಾಗಿದೆ ಅಂದ್ರೆ ತುಂಡು ಭೂಮಿಗಳು ಜಾಸ್ತಿ ಆಗ್ತಿದೆ. ಮನೆ ಎಲ್ಲ ಡಿವೈಡ್ ಆಗಿ ಆಗಿ 1/2 ಎಕರೆ 1 ಎಕರೆ ಈ ತರ ಆಗಿದೆ. ಅವ್ರಿಗೆ ಸ್ವಲ್ಪ ಸಮಸ್ಯೆನೆ. ಈಗ ಒಂದ್ 4-5 ಎಕರೆ ಇದ್ರೆ ಬದುಕು ಕಟ್ಕೊಳಕ್ ಏನಿಲ್ಲ, ನೆಮ್ಮದಿಯಾಗಿ 5-6 ಎಕರೆ ರೇಷ್ಮೆ ಈ ತರ ಎಲ್ಲ ಮಾಡಿದ್ರೆ ನೆಮ್ಮದಿಯಾಗಿ ಕಾರ್ ಇಟ್ಕೊಂಡು ಆರಾಮಾಗಿ ಓಡಾಡ್ಬೋದು. ಕೇಶವಮೂರ್ತಿ ಅವರೇ, ನಿಮ್ಮ ಕೃಷಿ ಬದುಕು ಮತ್ತೆ ನಿಮ್ಮ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನಮ್ ಕೇಳುಗರು ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ ಇದೆ, ಮಾಡಿದ್ರೆ ನಾನು ಯಾವಾಗ್ಲೂ ಫೋನ್ ಅಟೆಂಡ್ ಮಾಡ್ತೀನಿ, ಮಾತಾಡ್ತೀನಿ. ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ ಒಂದ್ಸರಿ. 7892675145. ಇನ್ನೊಮ್ಮೆ ಹೇಳಿ. 7892675145. ಒಳ್ಳೇದು ಕೇಶವಮೂರ್ತಿ ಅವರೇ, ಏನು ರೇಷ್ಮೆ ಕೃಷಿಯಲ್ಲಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಕೇವಲ ಕೃಷಿಯನ್ನೇ ನಂಬಿಕೊಂಡು ಕೂಡ ಇವತ್ತು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವಂಥ ಒಂದು ಆಶಾ ಭಾವನೆಯನ್ನು ತಾವು ವ್ಯಕ್ತಪಡಿಸಿದ್ರಿ. ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಜಿನ್ನನಹಳ್ಳಿಯ ಪ್ರಗತಿಪರ ಕೃಷಿಕ ಜಿಆರ್ ಕೇಶವಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ.

ಕೆವಿಜಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸಿಬಿಎಸ್ಇ ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆ. ಕೇಂದ್ರೀಯ ಪಠ್ಯಕ್ರಮದಲ್ಲಿ ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಬೇಕಾದ ಎಲ್ಲ ಸವಲತ್ತುಗಳೊಂದಿಗೆ ಪ್ಲೇಹೋಮ್, ಪ್ರಿಕೆಜಿ, ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ 2023-24 ಶೈಕ್ಷಣಿಕ ವರ್ಷಕ್ಕೆ ದಾಖಲಾತಿ ಪ್ರಾರಂಭಗೊಂಡಿದೆ. 10ನೇ ತರಗತಿಯಲ್ಲಿ ವರ್ಷಂ ಪ್ರತಿ ಶೇಕಡ 100% ಫಲಿತಾಂಶ, ಗುಣಮಟ್ಟದ ಶಿಕ್ಷಣ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗೆ ಮಲ್ಟಿಮೀಡಿಯಾ ಕ್ಲಾಸ್ ರೂಮ್ ಜೊತೆಗೆ ಈಜು, ಯೋಗ, ಕರಾಟೆ, ನೃತ್ಯ ತರಬೇತಿಗಳು, ನುರಿತ ಶಿಕ್ಷಕರಿಂದ ಅಬಾಕಸ್ ಕ್ಲಾಸ್ನ ಜೊತೆಗೆ ವಿದ್ಯಾರ್ಥಿಗಳ ಪ್ರಯಾಣಕ್ಕೆ ಸೂಕ್ತ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗುವುದು. ದಾಖಲಾತಿಗಾಗಿ ಸಂಪರ್ಕಿಸಿ 0827-235156 ಅಥವಾ 235157, ಮೊಬೈಲ್ ಸಂಖ್ಯೆ 9483640707. This helmet fits better. I'll buy this one. But are you sure about its safety features? Don't worry. This helmet is ISI certified. And how will I know if it's authentic? Just by downloading the BIS Care app, where you can get all the necessary details in a click. Be a vigilant consumer. Download the BIS Care app today to check the product's authenticity before purchase. ಇದು ಇಂದಿನ ಕಿಸಾನ್ ವಾಣಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆನಂದ ಭೈರವಿ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ರಮೇಶ್ ನಾಯ್ಡು ಅವರ ಸಂಗೀತಕ್ಕೆ ಸೂರತ್ ಅಶ್ವಥ್ ಅವರ ಸಾಹಿತ್ಯವಿದೆ. ಚೈತ್ರದ ಕುಸುಮಾಂಜಲಿ, ಚೈತ್ರದ ಕುಸುಮಾಂಜಲಿ, ಪಂಚಮ ಸ್ವರದಲ್ಲಿ ಪ್ರೌಢ ಕೋಗಿಲೆಯ ನಿಸಗ ಸಗಮ ಗಮ ಬಗ ನಿಭಮ ಬಗ, ಪಂಚಮ ಸ್ವರದಲ್ಲಿ ಪ್ರೌಢ ಕೋಗಿಲೆಯ ಕರೆಯೇ ಮನೋಲ್ಲಾಸ ಅಮೃತ ವರ್ಷಿಣಿ, ಕರೆಯೇ ಮನೋಲ್ಲಾಸ ಅಮೃತ ವರ್ಷಿಣಿ, ಚೈತ್ರದ ಕುಸುಮಾಂಜಲಿ ಅಮಗಸನಿ ಸಗಮ ಚೈತ್ರದ ಕುಸುಮಾಂಜಲಿ. ಸಮ್ಮೇಳ ವರ್ಷದ ಋತು ಕನ್ನಿಕೆ ಹೇಳಿ ಹಾಡು, ನರ್ತನಕ್ಕೆ ಕೀರ್ತನಕ್ಕೆ ನಾಟ್ಯ ಕಲಾ ಭಾರತಿಗೆ, ಚೈತ್ರದ ಕುಸುಮಾಂಜಲಿ ಪಮಗದ ನಿಗಮ, ಚೈತ್ರದ ಕುಸುಮಾಂಜಲಿ. ಜೌವನದ ಹೆಣ್ಣ ಕಣ್ಣೋಟದೋತೆ ಶರದೃತು ಕಾವೇರಿಯ ಹಾಗೆ ಸಾಗೆ, ಹಿಮ ಜಲದಾಹ್ವಾನ ಸುಮಶರ ಸಂಧಾನ ಸ್ಮರಣಿಗೆ ಸನ್ಮಾನವ ನೀಡೆ ಬಂಗ ಚಡಿರುತ್ತವೆ ಸರಿಗಮವು ನಾಟ್ಯ ಸುಧಾ ಮದನಿಗೆಗೆ ಚೈತ್ರದ ಕುಸುಮಾಂಜಲಿ ಮಮಗ ಸನಿ ಸಗಮ ಚೈತ್ರದ ಕುಸುಮಾಂಜಲಿ. ಇನ್ನು ಮುಂದೆ ಕೇಳಿ ಚಿರಂಜೀವಿ ಸುಧಾಕರ ಚಿತ್ರದ ಒಂದು ಗೀತೆ. ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ಉಪೇಂದ್ರ ಕುಮಾರ್ ಅವರ ಸಂಗೀತಕ್ಕೆ ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ.